ತೋಟಗಾರಿಕಾ ಬೆಳೆಗಳನ್ನು ಬೇಸಾಯ ಮಾಡೋದೇ ತುಂಬ ತ್ರಾಸದಾಯಕ ಆಗಿದೆ. ಯಾಕಂದ್ರೆ ನಮ್ಮ ಹತ್ರ ಲೇಬರ್ ಇಲ್ಲ, ನನಗೆ ಕೆಲಸ ಮಾಡಿಸೋಕ್ಕಾಗಲ್ಲ, ನಾವು ಒಬ್ಬೊಮ್ಮೆ ಇದ್ದೇನೆ, ಹೀಗೆ ಕೈ ಚೆಲ್ಲಿ ಕುಂತ್ಬಿಟ್ಟಿದ್ದಾರೆ. ಆಮೇಲೆ ಈಗ ಎಷ್ಟೋ ಕಷ್ಟಪಟ್ಟು ಅನಿವಾರ್ಯವಾಗಿ ಏನು ಹಾರ್ವೆಸ್ಟ್ ಮಾಡಬೇಕು, ಬೆಳೆ ತೆಗಿಬೇಕು ಅಂತೇಳಿ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಕಷ್ಟಪಟ್ಟು ಕಾರ್ಮಿಕರನ್ನು ಕರ್ಕೊಂಡ್ಬಂದು ಕೆಲಸ ಮಾಡ್ಕೋತಾ ಇದ್ದಾರೆ. ಇದೆಲ್ಲ ಅವರಿಗೆ ಬಗೆಹರಿಸಲಾಗದ ಒಂದು ಕಗ್ಗಂಟಾಗಿದೆ, ದೊಡ್ಡ ಸಮಸ್ಯೆ ಆಗಿದೆ. ಯಾವ ವಿಧಾನ ಉಪಯೋಗಿಸ್ಕೊಂಡ್ರೆ ತೋಟಗಾರಿಕಾ ಬೆಳೆಗಳಲ್ಲಿ ಬರುವಂತ ಖರ್ಚನ್ನ ಕಡಿಮೆ ಮಾಡ್ಕೋಬಹುದು, ಒಂದೊಂದಾಗಿ ಹೇಳ್ತಾ ಹೋಗಿ ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ. ಗೌಡ್ರೆ, ಈಗ ಮುಖ್ಯವಾಗಿ ತೋಟಗಾರಿಕೆ ಹೆಚ್ಚು ಹೆಚ್ಚು ಪ್ರಚಲಿತದಲ್ಲಿ ರೈತನಿಗೆ ಅನಿವಾರ್ಯವಾಗಿ ಕಡ್ಡಾಯವಾಗಿ ಅಳವಡಿಸಲೇಬೇಕಾಗಿರ್ತಕ್ಕಂಥ ತಂತ್ರಜ್ಞಾನಗಳು ಮತ್ತು ಲಾಭದಾಯಕ ಒಂದು ಕೃಷಿಗೆ ಇದು ಪೂರಕ ಅಂತ ಹೇಳಿದ್ರೆ ತೋಟಗಾರಿಕೆ ಯಾವುದೇ ಅನುಮಾನ ಇಲ್ಲ. ಕೇವಲ ಯಾವುದೋ ಒಂದು ಬೆಳೆಯನ್ನು ನೆಚ್ಚಿಕೊಳ್ಳಿಕ್ಕೆ ದವಸ ಧಾನ್ಯಗಳಾಗಿರ್ಬೋದು ಎಷ್ಟು ಬೇಕೋ ಅವುಗಳನ್ನು ಇಟ್ಕೊಂಡು ಸಮಗ್ರತೆಯನ್ನು ಕಾಪಾಡಿಕೊಳ್ತಾ ತೋಟಗಾರಿಕಾ ಬೆಳೆಗಳ ಕಡೆಗೆ ಗಮನವನ್ನು ಹರಿಸಿದಾಗ ಮಾತ್ರ ಇವತ್ತಿನ ದಿವಸ ರೈತನಿಗೆ ಉಳಿಗಾಲ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಇದು ಈಗಾಗಲೇ ರೈತನಿಗೂ ಕೂಡ ಅರ್ಥ ಆಗಿದೆ. ಅರೆ, ಕೆಲವು ಭಾಗದಲ್ಲಿ ಅಳವಡಿಸ್ತಾ ಇದ್ದಾರೆ ಕೂಡ, ಆದರೆ ತೋಟಗಾರಿಕೆಯನ್ನ ಕೃಷಿಯ ಒಟ್ಟಿಗೆ ಇತರ ಉಪಕಸುಬುಗಳನ್ನೂ ಅಳವಡಿಸಿಕೊಳ್ತಾ ಲಾಭವನ್ನ ಯಾವ ರೀತಿ ಮಾಡಿಕೊಳ್ಬಹುದು ಅನ್ನುವುದರ ಕಡೆಗೆ ಗಮನವನ್ನ ಹರಿಸುವಂತಹ ಕಾಲಘಟ್ಟ ಇದು. ಒಂದು ವೇಳೆ ಯಾವುದೋ ಒಂದು ಭಾಗದಲ್ಲೂ ಕೂಡ ನಾವು ಸೋತಿದ್ದೀವಿ ಅಂತ ಹೇಳಿದ್ರೆ ರೈತ ಲಾಭದಾಯಕವಾಗಿ ಕೃಷಿಯನ್ನು ಈಗ ಮಾಡಲಿಕ್ಕೆ ಆಗುದಿಲ್ಲ. ಆ ಕಾರಣದಿಂದಾಗಿ ತಾವು ಮೊದಲೇ ಹೇಳಿದಾಗೆ ತೋಟಗಾರಿಕೆಯಲ್ಲಿ ಹಲವಾರು ಸಮಸ್ಯೆಗಳು ಇವೆ. ಈಗ ಪ್ರಥಮವಾಗಿ ಅತ್ಯುತ್ತಮವಾದಂತಹ ಪರಿಕರಗಳು, ಬೀಜಗಳಾಗಿರಲಿ ಅಥವಾ ಸಸ್ಯ ಆಗಲಿ ಅಂದ್ರೆ ಗಿಡಗಳಾಗಿರಬಹುದು ಅಥವಾ ನರ್ಸರಿಯ ಗಿಡಗಳಾಗಿರಬಹುದು, ಅತ್ಯುತ್ತಮವಾದಂತಹ ಗಿಡಗಳ ಲಭ್ಯತೆ, ಜೊತೆಗೆ ಲೇಬರ್ ಕೂಲಿ ಆಳುಗಳ ಲಭ್ಯತೆ, ಜೊತೆಗೆ ರೈತ ಆ ತಂತ್ರಜ್ಞಾನಗಳನ್ನ ಯಾವ ಸಮಯದಲ್ಲಿ ಅವುಗಳನ್ನು ಅಳವಡಿಸಿಕೊಂಡ್ರೆ ನಾನು ಲಾಭದಾಯಕ ಮಾಡಿಕೊಳ್ಬಹುದು ಎಂಬುದರ ಬಗ್ಗೆ ಅರಿವು, ಇವೆಲ್ಲವುಗಳ ಜೊತೆಗೆ ತೋಟಗಾರಿಕೆಯಲ್ಲಿ ಯಾವ ಉತ್ಪನ್ನಗಳನ್ನು ನಾನು ಗಣನೆಗೆ ತೆಗೆದುಕೊಂಡ್ರೆ ನಾನು ಲಾಭ ಮಾಡಿಕೊಳ್ಬಹುದು ಅನ್ನುವಂತಹ ಅರಿವು, ಕೊಯ್ಲೋತ್ತರ ತಂತ್ರಜ್ಞಾನ ತೋಟಗಾರಿಕೆಯಲ್ಲಿ ರೈತ ಗಮನವನ್ನು ಹರಿಸೋದಾದ್ರೆ ಅದು ಮಾತ್ರ ಇವತ್ತಿನ ದಿವಸ ರೈತನಿಗೆ ಉಳಿಗಾಲ ಅಂತ ನಾವು ಹೇಳ್ಬೋದು. ತಾವು ಹೇಳಿದಾಗೆ ಲೇಬರ್ಗಳು ಸಿಗೋದಿಲ್ಲ, ಹೊರಗಡೆಯಿಂದ ತೆಗೆದುಕೊಂಡು ಬಂದು ಇವತ್ತು ಮಾಡಿಸ್ತಾ ಇದ್ದಾರೆ ಅಂತ ತಾವು ಹೇಳಿದ್ರಿ. ಹಿಡುವಳಿಯಲ್ಲಿರ್ತಕ್ಕಂಥ ಸಮಸ್ಯೆ ಆಗಿರಬಹುದು. ಈಗ ಎಲ್ಲ ರೈತರು ಕೂಡ ಯಾಂತ್ರೀಕೃತ ತೋಟಗಾರಿಕೆಯ ಪದ್ಧತಿಗಳನ್ನು ಅಳವಡಿಸಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಕೂಡ ಟ್ರ್ಯಾಕ್ಟರ್ಲ್ಲೇ ತೋಟಗಾರಿಕೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ, ಎಲ್ಲರಿಗೂ ಕೂಡ ಟಿಲ್ಲರ್ ಇರೋದಿಲ್ಲ. ಹೀಗೆ ಕೊಯ್ಲಿನ ಯಂತ್ರಗಳಾಗಿರಬಹುದು, ಪ್ರೊಸೆಸಿಂಗ್ ಮೌಲ್ಯವರ್ಧನೆ ಮಾಡತಕ್ಕಂಥದ್ದು, ಎಲ್ಲ ವಿಧಾನಗಳಲ್ಲೂ ಕೂಡ ವೈಜ್ಞಾನಿಕತೆ ಇದೆ, ತಂತ್ರಜ್ಞಾನಗಳು ಲಭ್ಯ ಇವೆ. ಅವುಗಳನ್ನ ಎಲ್ಲಾ ವರ್ಗದ ರೈತ, ಸಣ್ಣ ಅತಿ ಚಿಕ್ಕ ರೈತ ಆಗಿರ್ಬೋದು, ಮಧ್ಯಮ ವರ್ಗದ ರೈತರು ಕೂಡ ಅಳವಡಿಸುವಂತ ಮಟ್ಟದಲ್ಲಿ ಕಷ್ಟ ಸಾಧ್ಯದ ಒಂದು ಇರು. ಆದ್ರೆ ಈಗೇನ್ ಮಾಡೋದು? ಖಂಡಿತ ಸರ್ಕಾರದ ಸೌಲಭ್ಯಗಳಾಗಿರಬಹುದು, ಇಲಾಖೆಗಳ ಸೌಲಭ್ಯ ಆಗಿರಬಹುದು, ಅಥವಾ ಸಂಶೋಧನಾಲಯಗಳ ಸೌಲಭ್ಯಗಳನ್ನು ಪಡೆದುಕೊಂಡು ಆಯಾ ಕಾಲಘಟ್ಟಕ್ಕೆ ತಕ್ಕಂತೆ ರೈತ ಪದ್ಧತಿಗಳಲ್ಲಿ ಬದಲಾವಣೆ ಮಾಡಿಕೊಳ್ಳೋದಾದ್ರೆ ತೋಟಗಾರಿಕೆಯನ್ನ ಲಾಭದಾಯಕ ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಖಂಡಿತ ಇವೆ. ಅವುಗಳಲ್ಲಿ ಗಮನ ಹರಿಸಬೇಕಾಗ್ತದೆ. ಏಕ ಬೆಳೆಗೆ ಮಾತ್ರ ಅವನು ಸೀಮಿತ ಆಗದೆ, ಒಂದೇ ಬೆಳೆಯನ್ನು ನೆಚ್ಚಿಕೊಳ್ಳದೆ, ಆ ಪ್ರದೇಶವನ್ನ ಗಣನೆಗೆ ತೆಗೆದುಕೊಂಡು ಯಾವ ತೋಟಗಾರಿಕಾ ಬೆಳೆ ಆ ಬೆಳೆಯನ್ನ ಏಕ ಬೆಳೆಯಾಗಿ ಪರಿಗಣಿಸದೆ, ಉದಾಹರಣೆಗಳನ್ನು ನಾವು ಕೊಟ್ಟು ಆ ನಂತರ ವಿವರಿಸಬಹುದು. ತೆಂಗು ಆಧಾರಿತ ಬೆಳೆ ಪದ್ಧತಿ ಬಂದಾಗ, ಅಡಿಕೆ ಆಧಾರಿತ ಬೆಳೆ ಪದ್ಧತಿ, ಮಾವು ಆಧಾರಿತ ಬೆಳೆ ಪದ್ಧತಿ, ಇವುಗಳನ್ನ ಆಯಾ ಪ್ರದೇಶಗಳಿಗೆ ನಾವು ಹೊಂದಾಣಿಕೆ ಮಾಡಿಕೊಳ್ಳುವಾಗ ಬೆಳೆ ಪದ್ಧತಿಗಳ ಕಡೆಗೆ ಗಮನವನ್ನು ಹರಿಸಬೇಕಾಗ್ತದೆ ರೈತ. ಉದಾಹರಣೆಗೆ, ತಾವು ತೋಟಗಾರಿಕೆಯಲ್ಲಿ ಒಂದೇ ಬೆಳೆಯನ್ನು ಬೆಳೀಲಿಕ್ಕೆ ಈ ಕಾಲದಲ್ಲಿ ಆಗೋದಿಲ್ಲ. ಯಾವ ಪ್ರದೇಶದಲ್ಲಿ? ಮಲೆನಾಡ, ಅರೆ ಮಲೆನಾಡ ಅಥವಾ ಬಯಲುಸೀಮೆನ? ಬಯಲುಸೀಮೆ ಆದ್ರೆ ಯಾವ ಅಲ್ಲಿ? ಬಯಲುಸೀಮೆಯಲ್ಲೂ ಕೂಡ ನೀರಾವರಿಯ ಅಥವಾ ಮಳೆಯ ಆಶ್ರಿತವ? ಈ ಒಂದು ವಿಭಾಗಗಳನ್ನು ಮಾಡಿಕೊಂಡು ಆಯಾ ಒಂದು ಪ್ರದೇಶಗಳಲ್ಲಿ ಸುಲಭವಾಗಿ ಬೆಳೆಯಬಹುದಾದಂತಹ ಬೆಳೆಗಳನ್ನ ಮೊದಲು ಅವನು ರೈತ ಜಾಗ್ರತೆ ವಹಿಸಬೇಕಾಗ್ತದೆ. ಉದಾಹರಣೆಗೆ, ಕೋಲಾರದಲ್ಲಿ ಅಥವಾ ತುಮಕೂರಿನಲ್ಲಿ ಕಾಫಿ ಬೆಳೀಬಹುದು ಅನ್ನೋದಾದ್ರೆ ಬೆಳೆಯಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಬೆಳೀಬಹುದು ಅಂತ ಅರ್ಥ ಅಲ್ಲ. ಈಗ ಮಂಡ್ಯದಲ್ಲಿ ಕಾಫಿ ಬೆಳೀಬಹುದು, ಲಾಭ ಮಾಡ್ಕೊಳ್ಬಿಡಿ ಅಲ್ಲ. ಈಗ ಆಪಲ್ಲನ್ನ ನೀವು ಇಡೀ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲೆಲ್ಲ ಬೆಳೆದು ಬಿಡಬಹುದು ಅಲ್ಲ. ಒಂದು ಗಿಡ ಎರಡು ಗಿಡ ಬೆಳೆಯೋದು ಬೇರೆ ವಿಷಯ. ಆ ರೀತಿ ಆಯಾ ಪ್ರದೇಶಕ್ಕೆ ಯಾವ ಬೆಳೆಯನ್ನ ನಾವು ಬೆಳೀಬಹುದು, ಹೊಂದಾಣಿಕೆ ಆಗುತ್ತೆ ವಾಣಿಜ್ಯವಾಗಿ ಅನ್ನೋದನ್ನ ತಿಳ್ಕೊಳ್ಬೇಕು. ಒಂದು ಅದು ಆ ಒಂದು ಮಣ್ಣಿನ ಪದ್ಧತಿಗೆ ಹವಾಮಾನಕ್ಕೆ ಹೊಂದಾಣಿಕೆ ಆಗ್ತದ ಇಲ್ವಾ ಅಂತ ಒಂದು. ಅದೇ ರೀತಿ ತರಕಾರಿಗಳು, ಅದೇ ರೀತಿ ಹಣ್ಣಿನ ಬೆಳೆಗಳು, ಅದೇ ರೀತಿ ಸಾಂಬಾರ ಬೆಳೆಗಳು, ಇವುಗಳನ್ನ ಹೊಂದಾಣಿಕೆ ಮಾಡ್ಕೊಳ್ಳೋದು. ಅರೆ, ಒಂದು ಬೆಳೆಯನ್ನ ಯಾವುದೇ ಕಾರಣಕ್ಕೂ ರೈತ ಇವತ್ತು ತೋಟಗಾರಿಕಾ ಬೆಳೆಯನ್ನ ನೆಚ್ಚಿಕೊಳ್ಳಿಕ್ಕೆ ಸಾಧ್ಯತೆಗಳಿಲ್ಲ. ಯಾವುದೋ ರೋಸನ್ನೇ ಬೆಳೀತಾ ಇರ್ತೀನಿ ಗುಲಾಬಿಯನ್ನೇ ಅನ್ನೋದಾದ್ರೆ ಎಲ್ಲರೂ ಗುಲಾಬಿಯನ್ನೇ ಬೆಳೀಲಿಕ್ಕೆ ಆಗೋದಿಲ್ಲ. ಕೋಲಾರ, ತುಮಕೂರು, ಚಿತ್ರದುರ್ಗ ಎಲ್ಲರೂ ಕೂಡ, ಅದರಲ್ಲಿ ಯಾವ ತಳಿ, ಅದರಲ್ಲಿ ಮಾರುಕಟ್ಟೆಯ ಒಂದು ಲಭ್ಯತೆ, ಅದರಲ್ಲಿ ಸೀಸನ್, ಯಾವ ಹಂಗಾಮಿನಲ್ಲಿ ನಾವು ಯಾವ ತಳಿಯನ್ನು ನಾವು ಹೊಂದಾಣಿಕೆ ಮಾಡಬೇಕಾಗ್ತದೆ, ಅದನ್ನು ಗಣನೆಗೆ ತೆಗೆದುಕೊಳ್ಬೇಕು. ಮತ್ತೆ ಮಿಶ್ರ ಬೆಳೆ ಪದ್ಧತಿ, ಮಿಶ್ರ ಕೃಷಿ ಪದ್ಧತಿ, ಅಂತರ್ ಬೆಳೆ ಪದ್ಧತಿ, ಇಲ್ಲಿ ಜಾಸ್ತಿ ರೈತರು ಕನ್ಫ್ಯೂಸ್ ಆಗೋದು ಸಹಜ. ಅಂತರ ಬೆಳೆ ಅಂತಂದ್ರೆ ಏನಂದ್ರೆ, ಒಂದು ಪ್ರಧಾನವಾದಂಥ ಬೆಳೆಯಲ್ಲಿ ಮತ್ತೊಂದು ವಾರ್ಷಿಕ ಬೆಳೆಯನ್ನು ನಾವು ಮಿಕ್ಸ್ ಮಾಡಿ ಬೆಳೆಯೋದನ್ನ ನಾವು ಅಂತರ್ ಬೆಳೆ ಅಥವಾ ಮಿಶ್ರ ಬೆಳೆ ಅಂತ ಕರಿತೇವೆ. ಬಹುಸಾಂದ್ರ ಬೆಳೆ ಅಂದರೆ ಮಲ್ಟಿ ಸ್ಟೋರಿಡ್ ಕ್ರಾಪಿಂಗ್ ಸಿಸ್ಟಮ್, ಒಂದೇ ತೋಟದಲ್ಲಿ ಬೇರೆ ಬೇರೆ ಹಂತದ ಬೆಳೆಗಳನ್ನು ಹೊಂದಾಣಿಕೆ ಮಾಡ್ತಕ್ಕಂಥದ್ದು. ಆ ನಂತರ ನಾನು ಅದು ಹೇಳ್ತೇನೆ. ಅಡಿಕೆಯಲ್ಲಿ ನೀವು ಲವಂಗ ಬೆಳೀತಾರೆ, ಜಾಯಿಕಾಯಿ ಬೆಳೀತಾರೆ, ಕೆಳಭಾಗದಲ್ಲಿ ತರಕಾರಿ ಬೆಳೀತಾರೆ, ಕರಿಮೆಣಸನ್ನ ವೀಳ್ಯದೆಲೆ ಹಾಕಬಹುದು. ಹೀಗೆ ಮಲ್ಟಿ ಸ್ಟೋರಿಡ್ ಕ್ರಾಪಿಂಗ್ ಸಿಸ್ಟಮ್ ಮತ್ತೆ ಮಿಶ್ರ ಬೆಳೆ ಪದ್ಧತಿಗಳನ್ನು ಆಯ್ತು. ಅಂತರ ಬೆಳೆ ಅಂದ್ರೆ ಬೇರೆ, ಒಂದು ಬೆಳೆಯಲ್ಲಿ ಇನ್ನೊಂದು ಬೆಳೆಯನ್ನು, ವಾರ್ಷಿಕ ಬೆಳೆಯನ್ನು ಅಡ್ಜಸ್ಟ್ ಮಾಡೋದನ್ನ ಅಂತರ್ ಬೆಳೆ ಅಂತ ಕರೀವಿ. ಮಿಶ್ರ ಬೆಳೆ ಬೇರೆ, ಮಿಶ್ರ ಬೇಸಾಯ ಅಂತಕ್ಕಂಥದ್ದು ಒಂದಿದೆ ಗೌಡ್ರೆ. ಮಿಶ್ರ ಬೇಸಾಯ ಅಂದ್ರೆ ಏನು? ಪ್ರಧಾನವಾಗಿ ಒಂದು ತೋಟಗಾರಿಕಾ ಬೆಳೆಯನ್ನ ಇಟ್ಕೊಂಡು ಅದಕ್ಕೆ ಪೂರಕವಾದಂತಹ ಎಲ್ಲ ಕೃಷಿಗಳನ್ನ, ಹೈನುಗಾರಿಕೆ ಇದು ಮಿಶ್ರ ಬೇಸಾಯದ ಒಂದು ಭಾಗ, ಕೋಳಿ ಸಾಕಣೆ ಒಂದು ಭಾಗ, ಮೇವಿನ ಬೆಳೆಗಳು, ಜೇನು ಸಾಕಣೆ ಒಂದು ಭಾಗ, ಈ ಇತರ ಹೊಲದಲ್ಲಾಗುತ್ತೆ, ಅದೇ ಜಾಗದಲ್ಲಿ ಆಗ್ತದೆ. ಇಂತಹ ಉಪಕಸುಬುಗಳನ್ನ, ಕೃಷಿ ಆಧಾರಿತ ಉಪಕಸುಬುಗಳನ್ನ ಒಂದು ಪ್ರಧಾನವಾದಂತಹ ತೋಟಗಾರಿಕಾ ಬೆಳೆಯೊಂದಿಗೆ ಹೊಂದಾಣಿಕೆ ಮಾಡೋದನ್ನ ನಾವೇನಂತ ಕರಿತೇವೆ? ಸಮಗ್ರ ಬೇಸಾಯ ಪದ್ಧತಿ ಅಂತ ಕರಿತೀವಿ. ಆವಾಗ ಡಾಕ್ಟರ್ ನಾರಾಯಣ ಸ್ವಾಮಿ ಅವರೇ, ಯಾವುದೇ ಒಬ್ಬ ರೈತ ಬಾಂಧವರಿಗೆ ಒಂದು ನಷ್ಟ ಉಂಟಾಗೋ ಸಾಧ್ಯತೆನೇ ಇರಲ್ಲ, ಖಂಡಿತ ಇಲ್ಲ. ಆದ್ರೆ ಅಲ್ಲಿ ಗೌಡ್ರೆ, ನಿಮಗೆ ಮುಖ್ಯ ಬೆಳೆ ತೆಂಗಿನ ತೋಟದಲ್ಲಿ ನಿಮಗೆ ಸಂಪೂರ್ಣ ನಿಮಗೆ ಕೈಗೆ ಹತ್ತೇ ಇರಬಹುದು, ಅದು ನಿಮ್ಗೆ ಅಲ್ಲಿ ಜೇನು ನಿಮ್ ಕೈ ಹತ್ತೇ ಇರುತ್ತೆ, ಬಾಳೆ ಕೈಗೆ ಹತ್ತಿರುತ್ತೆ, ವಿಳ್ಳೆದೆಲೆ ಕೈಗೆ ಹತ್ತಿರುತ್ತದೆ. ಈ ತರ ನೀವು ನೋಡ್ಕೊಂಡೆ ನಿಮ್ಗೆ ಯಾವ್ಯಾವ ಅವಕಾಶ ಇದೆಯೋ ನೀವು ಹುಡ್ಕೊಂಡು ಬೆಳಕು. ಹೂವನ್ನು ಕೂಡ ಅಲ್ಲಿ ಬೆಳಿಬಹುದಲ್ಲ? ಖಂಡಿತ ಖಂಡಿತ ಹೇಳ್ತೀನಿ. ಅಲ್ಲಿ ಒಳ್ಳೆಯ ಒಂದು ಮಾಹಿತಿಯನ್ನು ತಾವು ತಿಳಿಸ್ತೀರಿ. ತೆಂಗನ್ನ ಪ್ರಾರಂಭದಲ್ಲಿ ನಾವು ಹೊಂದಾಣಿಕೆ ಮಾಡುವಾಗ ಬಹುತೇಕ ಭಾಗದಲ್ಲಿ ತೆಂಗು ಬೆಳಿಬಹುದು ಅಂತ ಇಟ್ಕೊಳ್ಳಿ. ಈಗ ನಾವು ಇಲ್ಲಿ ನಮ್ಮ ಕೇಳುಗ ಬಂಧುಗಳಿಗೆ ನಾವು ತಿಳಿಸೋದಾದ್ರೆ, ತೆಂಗನ್ನ ಹೊಂದಾಣಿಕೆ ಮಾಡ್ತೀವಿ. ತೆಂಗು ಸರ್ವೇ ಸಾಮಾನ್ಯವಾಗಿ ವಾಣಿಜ್ಯಿಕವಾಗಿ ಅದು ಲಾಭದಾಯಕವಾಗಿ ಬರಬೇಕಾದ್ರೆ ಕನಿಷ್ಠ ಪಕ್ಷ 5-6 ವರ್ಷ ನಾವು ಕಾಯಬೇಕಾಗ್ತದೆ. 6-7 ವರ್ಷ ಅದರ ನಂತರವೇ ನಾವು ಅದರಲ್ಲಿ ಇಳುವರಿಯನ್ನ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಅಲ್ವಾ? ಆ ಕಾರಣದಿಂದ ನಾವು ಅಲ್ಲಿವರೆಗೂ ನಾವು ಉಳಿಕೆ ಜಾಗವನ್ನ ನಾವು ಹೇಗೆ ಬಳಸ್ಕೊಳ್ಬೇಕು? ಉದಾಹರಣೆಗೆ 27-30 ಅಡಿ ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ ತೆಂಗಿನಲ್ಲಿ ನಾವು ರೆಕಮೆಂಡ್ ಮಾಡೋದಾದ್ರೆ, ಅದು ಇಳುವರಿ ಕೊಡೋವರೆಗೂ ಕೂಡ ಆ ಜಾಗ ಖಾಲಿ ಆಗ್ತದಲ್ಲ. ಅದಕ್ಕಾಗಿ ನೀವು ವೈಜ್ಞಾನಿಕವಾಗಿ ನಾವು ಸಂಶೋಧನೆ ಮಾಡಿ ತಿಳಿಸಿರ್ತಕ್ಕಂಥ ಏನು ತಂತ್ರಜ್ಞಾನಗಳು ಏನಪ್ಪ ಅಂತ ಹೇಳಿದ್ರೆ, ಒಂದು ಉದಾಹರಣೆಯನ್ನ ಕೊಟ್ಟು ನಾವು ವಿವರಣೆ ಕೊಡೋದಾದ್ರೆ, ತೆಂಗನ್ನ ಪ್ರಾರಂಭದಲ್ಲಿ ನಾವು 3 ಅಡಿ ಅಂದ್ರೆ 3 ಘನ ಅಡಿಯ ಗಾತ್ರದ ಗುಂಡಿಯನ್ನ ತೋಡಿ ಗಿಡವನ್ನ ನೆಟ್ಟ ನಂತರ ಉಳಿಕೆ ಜಾಗ ಮೊದಲ 3-4 ವರ್ಷದವರೆಗೂ ಅದು ಬೆಳವಣಿಗೆ ಗಣನೆಗೆ ತೆಗೆದುಕೊಂಡು ಎಷ್ಟು ಶೇಕಡ ಎಷ್ಟು ಬಿಸಿಲು 4 ಮರಗಳ ಮಧ್ಯೆ ಬರ್ತದೆ ಅದನ್ನ ಆಧಾರವಾಗಿಟ್ಟುಕೊಂಡು, ಅರ್ಧ ನೆರಳನ್ನ ಬಯಸುವಂತಹ ಬೆಳೆ ಯಾವುದು ಇರುತ್ತೆ, ಮತ್ತೆ 4 ಮರಗಳ ಮಧ್ಯೆ ಎಷ್ಟು ಬಿಸಿಲು ಬರ್ತದೆ, 60% ಬಿಸಿಲು ಬಂದಾಗ ಯಾವ ಬೆಳೆಯನ್ನು ನಾವು ಬೆಳಿಬಹುದು. ಒಂದು ವೇಳೆ ಈಗ ಹಾಸನ ತುಮಕೂರು ಆ ಭಾಗದಲ್ಲಿ 30-35 ಅಡಿ ಯಂತ್ರದಲ್ಲೂ ಕೂಡ ಕೊಟ್ಬಿಟ್ಟು ಟ್ರ್ಯಾಕ್ಟರ್ಲ್ಲಿ ಉಳುಮೆ ಮಾಡ್ತಾರೆ, ಆಗ ಮಾಮೂಲಿ ಯಥಾವತ್ತಾಗಿ ನೀವು ಜೋಳ, ಮುಸ್ಕಿನ ಜೋಳ, ಪಾಪ್ಕಾರ್ನ್ ಆಗಿರ್ಬೋದು, ಆಲೂಗಡ್ಡೆ ಹಾಸನದಲ್ಲಿ, ಅರಸೀಕೆರೆನಲ್ಲಿ, ಹೀಗೆ ತೋಟಗಾರಿಕಾ ಇತರ ಬೆಳೆಗಳನ್ನು ಕೂಡ ಹೊಂದಾಣಿಕೆ ಮಾಡ್ತಾರೆ, ಟ್ರ್ಯಾಕ್ಟರ್ಲ್ಲಿ ಉಳುಮೆ ಮಾಡ್ತಾರೆ. ನಾವು ತೆಂಗನ್ನು ಮಾತ್ರ ನಾವು ಡಿಸ್ಟರ್ಬ್ ಮಾಡೋದಿಲ್ಲ. ಈ ರೀತಿ ಬೆಳೆ ಹೊಂದಾಣಿಕೆ ಮಾಡಿಕೊಂಡು ಆಯಾ ಪ್ರದೇಶಕ್ಕೆ ಯಾವ ಬೆಳೆಯನ್ನ ನಾವು ಮಾಡುವ ತರಕಾರಿ, ಹಣ್ಣು, ತಾವು ಹೇಳಿದಾಗೆ ಹೂವಿನ ಬೆಳೆ, ಇವುಗಳನ್ನು ಹೊಂದಾಣಿಕೆ ಮಾಡ್ತಕ್ಕಂಥ ತಂತ್ರಜ್ಞಾನ ಬೇಕು. ಮೇವಿನ ಬೆಳೆ ಖಂಡಿತ. ಅಲ್ಲಿ ನನಗೆ ಅದರಲ್ಲೂ ಕೂಡ ಸಂಶೋಧನೆಯನ್ನ CPCRI ಪ್ಲಾಂಟೇಷನ್ ಬೆಳೆಗಳ ಸಂಶೋಧನಾ ಕೇಂದ್ರ ಕಾಸರಗೋಡಿನಲ್ಲೂ ಕೂಡ ಹಲವಾರು ವರ್ಷಗಳ ಕಾಲ ತಂತ್ರಜ್ಞಾನಗಳನ್ನ ಅವರು ರಿಲೀಸ್ ಮಾಡಿದ್ದಾರೆ, ಸಂಶೋಧನೆ ಮಾಡಿ. ಅದರಲ್ಲಿ ನಾವು ಕೂಡ ಅಲ್ಲಿ ಸೇವೆ ಸಲ್ಲಿಸುವಂತ ಅವಕಾಶ ಇತ್ತು. ಅಲ್ಲಿ ಏನಂತಂದ್ರೆ, ತೆಂಗಿನ ಮರದ ಬುಡದ ಸುತ್ತಲೂ ಕೂಡ ನಾವು 1.5-1.75 ಮೀಟರ್ ಜಾಗವನ್ನು ಖಾಲಿ ಬಿಟ್ಟು, ತೆಂಗನ್ನು ಬೆಳೆಯಲಿಕ್ಕೆ ಬಿಟ್ಟು, ಅದಕ್ಕೆ ಎಷ್ಟು ಗೊಬ್ಬರಗಳನ್ನು ಕೊಡಬೇಕು ಆ ಭಾಗದಲ್ಲೇ ಕೊಟ್ಟು, ಆ ಉಳಿಕೆ ಜಾಗದಲ್ಲಿ 1 ಎಕರೆ ಜಾಗ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಕನಿಷ್ಠ 1.5 ಗುಂಟೆ 1/4 ಎಕರೆಯಿಂದ 1/2 ಎಕರೆವರೆಗೂ ನೀವು ಮೇವಿನ ಬೆಳೆಯನ್ನೇ ಬೆಳೆದು, ಹೈಬ್ರಿಡ್ ಮೇವನ್ನ 2 ಹಸುಗಳನ್ನ ಸುಲಭವಾಗಿ ನೀವು ಸಾಕಿ, ಆ ಹಸುವಿನಿಂದ ಬಂದಂತಹ ಸಗಟಿಯನ್ನ ನೇರವಾಗಿ ತೆಂಗಿಗೆ ಮತ್ತೆ ಈ ಮೇವಿನ ಬೆಳೆಗೆ ಬಳಸ್ಕೊಂಡು, ಇತರ ರಾಸಾಯನಿಕಗಳನ್ನ ಯಾವುದೇ ಕಾರಣಕ್ಕೂ ಹೆಚ್ಚಾಗಿ ಬಳಸದೆ ಕಡಿಮೆ ಮಾಡಿ ಹೈನುಗಾರಿಕೆಯಿಂದ ಲಾಭ ಮಾಡಿಕೊಂಡು, ಅವುಗಳಿಗೆ ಏನು ನಾವು ಫೀಡ್ ಏನು ತೆಗೆದುಕೊಂಡು ಬರ್ತೀವಿ ಅಲ್ಲಿ ಖರ್ಚನ್ನು ಕಡಿಮೆ ಮಾಡಿ ಹೈನುಗಾರಿಕೆ ಲಾಭ ಮಾಡಿಕೊಂಡು ಅದರ ಗಂಜಳ ಸಗಣಿಯನ್ನು ಮತ್ತೆ ನೀವು ತೆಂಗಿಗೆ ನೀವು ಒದಗಿಸ್ತಾ ಬಂದು ಸುಸ್ಥಿರತೆಯನ್ನು ಕಾಪಾಡಿಕೊಂಡಾಗ ಮೇವಿನ ಬೆಳೆಯಲ್ಲಿ ಅತಿ ಹೆಚ್ಚು ಲಾಭವನ್ನು ಪಡೆಯುವಂತಹ ಅವಕಾಶ ಇದೆ. ಆ ಮೇವನ್ನು ಕನಿಷ್ಠ ಪಕ್ಷ ನೀವು 40-47 ದಿವಸ ಬಿಟ್ಟು 5-6 ಬಾರಿ ವರ್ಷದಲ್ಲಿ ನೀವು ಅದನ್ನು ಕಟಾವು ನಿರಂತರವಾಗಿ ಮಾಡಿ 2 ಹಸುವನ್ನು ಸಾಕಬಹುದು. 1 ಎಕರೆ ಇದನ್ನು ನಾನು ಹೇಳೋದು. ಇನ್ನು ಉಳಿಕೆ ಅರ್ಧ ಜಾಗದಲ್ಲಿ ತರಕಾರಿಗಳನ್ನು, ತೆಂಗಿನ 4 ವರ್ಷದವರೆಗೂ ಒಂದು ಜಾತಿಯ ತರಕಾರಿ, 4-8 ವರ್ಷ ಆಗಿದ್ದಾದ್ಮೇಲೆ ಸ್ವಲ್ಪ ನೆರಳು ಬರಕ್ಕೆ ಶುರುವಾಗುತ್ತೆ 4 ಮರಗಳ ಮಧ್ಯೆ, ಆಗ ಹೊಂದಾಣಿಕೆ ಆಗ್ತಕ್ಕಂತಹ ತರಕಾರಿ ಅಥವಾ ಇತರ ಬೆಳೆಗಳನ್ನು ಬೆಳೆಯುವಂತ. ಈಗ ಸ್ವಲ್ಪ ಜಾಗ ಬದಲಾವಣೆ ಆದಾಗ ನೀವು ಅಲ್ಲಿ ಸಾಂಬಾರ ಬೆಳೆಗಳನ್ನು ಇವಾಗ ತರಬಹುದು, ಏಲಕ್ಕಿಯನ್ನು ಹಬ್ಬಿಸಬಹುದು, ಏಲಕ್ಕಿಯನ್ನ ಮಡಿಕೇರಿ ಭಾಗದಲ್ಲಿ ಆಯ್ತು, ಕಾಳುಮೆಣಸನ್ನು ಹಬ್ಬಿಸಬಹುದು ಬೇಕಾದ್ರೆ. ಈ ರೀತಿ ಆಯಾ ದೇಶಕ್ಕನುಗುಣವಾಗಿ, ಆ ಪ್ರದೇಶಕ್ಕೆ ಅನುಗುಣವಾಗಿ, ಮಾರುಕಟ್ಟೆಗೆ ಅನುಗುಣವಾಗಿ ತರಕಾರಿ ಗೆಡ್ಡೆಗೆಣಸುಗಳನ್ನು ಬೆಳ್ಕೋಬಹುದು. ಪ್ರಮುಖ ಬೆಳೆ ಈಗ ತೆಂಗಿನ ತೋಟದಲ್ಲಿ ನಾವು ಬೆಳ್ಕೋಬಹುದು, ಅದರಲ್ಲಿ ಬೇರೆ ಬೇರೆ ಗೆಡ್ಡೆಗಳು ಸಿಗುತ್ತವೆ, ಬೇರೆ ಬೇರೆ ಗೆಡ್ಡೆಗಳನ್ನು ಬೆಳಿತವೆ. ಹೌದು, ಈಗ ಹೂವಿನ ಬೆಳೆ ಹೇಗೆ ಹೇಳಿದ್ವಿ ನಾವು, ಅದು ಅಲ್ಲಿ ಬೆಳೆ ಪದ್ಧತಿಗಳನ್ನ ತೆಂಗಿನ ಮರದ ಪ್ರಾಯ ಒಂದು ವಯಸ್ಸನ್ನ ನಾವು ಗಣನೆಗೆ ತೆಗೆದುಕೊಂಡು ನೆಟ್ಟ 4 ವರ್ಷದವರೆಗೆ ಎಷ್ಟು ಬಿಸಿಲು ಬರ್ತದೆ, 4 ವರ್ಷದಿಂದ 8 ವರ್ಷದ ನಂತರ ಎಷ್ಟು ನೆರಳು ಬರಲಿಕ್ಕೆ ಬರ್ತದೆ 4 ಮರಗಳು, ಆವಾಗ ಯಾವ ಬೆಳೆಯನ್ನು ಬೆಳಿಬೇಕು, 8 ವರ್ಷದಿಂದ ನೀವು 30-40 ವರ್ಷದವರೆಗೂ ಎಷ್ಟು ಬಿಸಿಲು ಬರ್ತದೆ 4 ಮರಗಳ ಮಧ್ಯೆ, ಆ ನೆರಳನ್ನು ಕೂಡ ಬಯಸುವಂತಹ ಬೆಳೆಗಳನ್ನು ಕೂಡ ನಾವು ಬೆಳಿಬಹುದು. ಬಾಳೆ ಉದಾಹರಣೆಗೆ, ತೆಂಗಿನ ತೋಟದಲ್ಲಿ ಬಾಳೆ ಆದ್ರೆ ಕ್ಯಾವೆಂಡಿಶ್ ಮಾತ್ರ ಬೆಳೆಯುವಂಗಿಲ್ಲ, ಪಚ್ಚಬಾಳೆನ, ಏಲಕ್ಕಿ ಬಾಳೆ, ತೆಂಗಿನ ಎಲ್ಲ ಹಂತದಲ್ಲೂ ಹೊಂದಾಣಿಕೆ ಆಗ್ತಕ್ಕಂತಹ ತಳಿ ಅದು. ಇಡೀ ರಾಜ್ಯದ ಯಾವುದೇ ಭಾಗದಲ್ಲಿ ನೀವು ತೆಂಗಿನೊಂದಿಗೆ ಏಲಕ್ಕಿ ಬಾಳೆ, ಪುಟ್ಟಬಾಳೆಯನ್ನು ನೀವು ಬೆಳೆಯಬಹುದು, ಅದರ ನೆರಳಿನಲ್ಲೂ ಕೂಡ ಅದು ಬರ್ತದೆ. ಆ ರೀತಿಯ ಹೊಂದಾಣಿಕೆಯನ್ನು ಮಾಡಿದಾಗ 1 ಇಂಚು ಕೂಡ ನಾವು ವೇಸ್ಟ್ ಮಾಡದೆ ಜಾಗದಲ್ಲಿ ನಾವು ಬೆಳ್ಕೋಬಹುದು. 4 ಮರಗಳ ಮಧ್ಯೆ ಇವತ್ತಿನ ದಿವಸ ರೈತ ಮಾವು ಬೆಳೀತಾ ಇದ್ದಾನೆ. ಮಂಡ್ಯ ಆ ಭಾಗದಿಂದ ಸ್ವಲ್ಪ ಕೆಳಭಾಗಕ್ಕೆ ಹೋದಾಗ ತೆಂಗಿನೊಂದಿಗೆ ಕಾಫಿ ಬೆಳೆ ಹೊಂದಾಣಿಕೆ ಆಗ್ತಾ ಇದೆ. ಪೇರ್ಲೆ ಬೆಳಿಬಹುದು, ಮತ್ತೆ ನೀವು ಬಾರ್ಡರ್ಗಳಲ್ಲಿ ನೇರಳೆಯನ್ನು ಬೆಳ್ಕೊಂಡು 10 ಮರಗಳನ್ನು ಹಾಕೊಂಡ್ರೆ ಅವನಿಗೆ ವಾರ್ಷಿಕ ನಿಮ್ಗೆ 1 ಎಕರೆ ಜಾಗದಲ್ಲೂ ಕೂಡ ಇವತ್ತಿನ ದಿವಸ ಅವನಿಗೆ ಲಾಭ ಬರಬಹುದು. ಹಲಸು ಬೆಳಿಬಹುದು ಬಾರ್ರಿ, ಈ ರೀತಿ ಹೊಂದಾಣಿಕೆ ಮಾಡ್ತಾರೆ. ಅಲ್ಲಿ ಮಿಶ್ರ ಬೆಳೆಯನ್ನ ಬೆಳೆಯುವಾಗ ತೋಟಗಾರಿಕೆಯಲ್ಲಿ ತೋಟಗಾರಿಕಾ ಬೆಳೆಗಳೊಂದಿಗೆ ನಾವು ಒಂದನ್ನು ಗಣನೆಗೆ ತೆಗೆದುಕೊಳ್ಬೇಕು ವೈಜ್ಞಾನಿಕವಾಗಿ. ಆ ಉಪ ಬೆಳೆಗಳು ಯಾವುದೇ ಕಾರಣಕ್ಕೂ ಪೋಷಕಾಂಶಗಳಿಗೆ ತೆಂಗಿನೊಂದಿಗೆ ಪೈಪೋಟಿ ಮಾಡಬಾರ್ದು, ರೋಗ ರುಜಿನಗಳಿಗೆ ಪೈಪೋಟಿ ಮಾಡಬಾರ್ದು, ಮತ್ತೆ ತೇವಾಂಶಕ್ಕೆ ಅಂದ್ರೆ ಇದಕ್ಕೆ ಬಿಟ್ಟಂತಹ ನೀರನ್ನ ಇನ್ನೊಂದು ಬೆಳೆ ಬಳಸ್ಕೊಳ್ಬಾರ್ದು, ಮತ್ತೆ ಗೊಬ್ಬರಗಳಿಗೆ ಈ ಕಾರಣಕ್ಕಾಗಿ ನಾವು, ಮತ್ತೆ ರೋಗ ರುಜಿನಗಳು, ತೆಂಗಿಗೆ ಬಂದಂತಹ ರೋಗ ಯಾವ್ದಾದ್ರು ನುಸಿ ಇದ್ರೆ ಇನ್ನೊಂದು ಬೆಳೆಗೆ ಬಾರದೇ ಇರೋ ಹಾಗೆ ಹೊಂದಾಣಿಕೆ ಮಾಡಬೇಕು. ಉದಾಹರಣೆಗೆ ತೆಂಗಿಗೆ ಮತ್ತೆ ಅಡಿಕೆಗೆ ನಾವು ಒಂದೇ ತೋಟದಲ್ಲಿ ಮಿಶ್ರ ಮಾಡೋದಕ್ಕೆ ರೆಕಮೆಂಡ್ ಮಾಡೋದಿಲ್ಲ, ಯಾಕೆಂದ್ರೆ ಅವೆರಡೂ ಒಂದೇ ಜಾತಿಗೆ ಸೇರಿರ್ತಕ್ಕಂತಹ ಕುಟುಂಬಕ್ಕೆ ಸೇರಿರ್ತಕ್ಕಂತಹ ಬೆಳೆ ಆಗಿರೋದ್ರಿಂದ ಅಡಿಕೆ ಮತ್ತು ತೆಂಗಿಗೆ ಬರತಕ್ಕಂತಹ ಸುಳಿ ಕೊಳೆ ರೋಗ, ಫಂಗಸ್ ರೋಗ, ಶಿಲೀಂಧ್ರದ ರೋಗ ಒಂದೇ ಆಗಿರುತ್ತೆ. ಆ ಕಾರಣದಿಂದಾಗಿ ಆ ಹೊಂದಾಣಿಕೆ ಆಗೋದಿಲ್ಲ. ಅಂತಹ ಒಂದು ಕೆಲವು ಚಾಚು ತಪ್ಪದೆ ಎಷ್ಟು ಬಿಸಿಲು ಬರ್ತದೆ ಆ ಬಿಸಿಲನ್ನು ಹೇಗೆ ಬಳಸ್ಕೊಳ್ಬೇಕು, ಒಂದೇ ಜಾತಿಗೆ ಸೇರಿರ್ತಕ್ಕಂಥ ಬೆಳೆಗಳನ್ನು ಬೆಳೆಯಬಾರದು, ಆ ಬೆಳೆಗಳಿಗೆ ಅದೇ ಒಂದೇ ಜಾತಿಯ ಕೀಟ ಪೈಪೋಟಿ ನಡೆಸಬಾರದು, ಇದಕ್ಕೆ ಬಂದಿದ್ದ ರೋಗ ಇನ್ನೊಂದಕ್ಕೆ ಬರಬಾರ್ದು, ಆ ರೀತಿಯ ಹೊಂದಾಣಿಕೆಯನ್ನು ಮಾಡಿಕೊಳ್ಳೋದಾದ್ರೆ ನಾವು ಪ್ರತಿಯೊಂದು ಇಂಚಿನಲ್ಲೂ ಕೂಡ ಬೆಳೆಯನ್ನು ತೆಗಿಲಿಕ್ಕೆ, ಮಿಶ್ರ ಬೆಳೆಯನ್ನು ತೆಗಿಲಿಕ್ಕೆ ಅವಕಾಶಗಳಿದೆ. ಅಲ್ಲಿ ವೈಜ್ಞಾನಿಕ ಅಂಶಗಳನ್ನು ರೈತ ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಅದೇ ರೀತಿ ಅಡಿಕೆ ಆಧಾರಿತ ಬೆಳೆ ಪದ್ಧತಿಗಳು, ಅಡಿಕೆ ಬೆಳೆಯಲ್ಲೂ ಕೂಡ ಅಷ್ಟೇ, ಅಡಿಕೆ ಇಳುವರಿ ಕೊಡಬೇಕಾದ್ರೆ ನಿಮಗೆ 5-6 ವರ್ಷ ಬರ್ತದೆ. ಆ 6 ವರ್ಷದವರೆಗೂ ನೀವು ಭೂಮಿ ವೇಸ್ಟ್ ಆಗ್ತಾ ಇರ್ತದಲ್ಲ, ಆ ಜಾಗದಲ್ಲಿ ಏನು ಬೆಳಿಬಹುದು, ನೆಟ್ಟಂತಹ ಮೊದಲ 2 ವರ್ಷದಲ್ಲಿ ತರಕಾರಿಗಳು, ಮೆಣಸಿನಕಾಯಿಯನ್ನು ಬೆಳ್ಕೋಬಹುದು ನೀವು, ಬಾಟಲ್ ಅನಾನಸ ಬೆಳ್ಕೋಬಹುದು. ಅಡಿಕೆಗೆ ನಾವು ಯಾವಾಗ ಕಾಳುಮೆಣಸನ್ನು ಹಬ್ಬಿಸುವಂಥದ್ದು, 10-12 ವರ್ಷ ಆಗಿದ್ದಾದ್ಮೇಲೆ ಕಾಳುಮೆಣಸು ಹಬ್ಬಿಸಬಹುದು. ಅದಕ್ಕೆ ಮೊದಲು ಯಾವ ತರಕಾರಿಯನ್ನು ಹೊಂದಾಣಿಕೆ ಮಾಡ್ತೀರಿ, ಜಾಯಿಕಾಯಿ, ಲವಂಗ, ಇವುಗಳೆಲ್ಲ ಈಗ ಮಂಗಳೂರಿನ ಭಾಗದಲ್ಲಿ ಸರ್ವೇ ಸಾಮಾನ್ಯ ಆಗಿದೆ ಬಿಡಿ. ಇದು ಒಂದಾಯ್ತು. ಈಗ ಬೇರೆ ಬೇರೆ ಬೆಳೆ ಬೆಳ್ಕೊಂಡು ತಮ್ಮ ಒಂದು ಏನು ಆಸಕ್ತಿನ ಪೂರೈಸಿಕೊಳ್ಳೋದು ಒಂದಾಯ್ತು. ಇನ್ನೊಂದೇನಂದ್ರೆ ಈ ಎಲ್ಲ ಬೆಳೆಗಳನ್ನ ನಾವು ನಿರ್ವಹಿಸೋದು, ಹೀಗೆ ನಿರ್ವಹಣೆ ಕೂಡ ಕಡಿಮೆ ಖರ್ಚನ್ನ ಮಾಡ್ಕೊಳ್ಳೋದು ಖಂಡಿತ, ಇದು ಕೂಡ ಮಹತ್ವದ್ದು. ನೀವು ಯಾವ ತರ ಪದ್ಧತಿನ ಉಪಯೋಗಿಸ್ಕೋಬೇಕು ಇಲ್ಲಿ ನಿರ್ವಹಣೆಯಲ್ಲಿ? ಒಳ್ಳೆಯ ಪ್ರಶ್ನೆ ಕೇಳಿದ್ರಿ ಗೌಡ್ರೆ. ಈಗ ತೆಂಗು ಅಥವಾ ಅಡಿಕೆ ಯಾವುದಾದ್ರು ಒಂದು ಬೆಳೆ ಬೆಳೆದಿದ್ದೀವಿ, ತೆಂಗಿಗೆ ಪ್ರತ್ಯೇಕವಾಗಿ ಶಿಫಾರಸು ಮಾಡಲ್ಪಟ್ಟಂತಹ ಗೊಬ್ಬರ ಪ್ರಮಾಣ ಇರುತ್ತೆ. ತೆಂಗಿಗೆ ಆ ಬುಡಕ್ಕೆ ಆ ಕಾಲದಲ್ಲಿ ಆ ಗೊಬ್ಬರವನ್ನು ಕೊಟ್ಬಿಡ್ಬೇಕು. ಬಾಳೆ ಇರುತ್ತೆ, ಬಾಳೆಗೆ ಪ್ರತ್ಯೇಕವಾಗಿ ನಾವು ಶಿಫಾರಸು ಮಾಡಲ್ಪಟ್ಟಂತಹ ಪ್ರಮಾಣದ ಗೊಬ್ಬರ ಇರುತ್ತದೆ. ತೆಂಗಿಗೆ ಹಾಕಿದ್ದೇ ಗೊಬ್ಬರ ಬಾಳೆಗಲ್ಲ, ಆ ಒಂದು ಶಿಫಾರಸು ಮಾಡಲ್ಪಟ್ಟಂತಹ ಪೋಷಕಾಂಶಗಳನ್ನು ಆಯಾ ಬೆಳೆಗೆ ಪ್ರತ್ಯೇಕವಾಗಿ ಕೊಡ್ತಕ್ಕಂಥದ್ದು. ನೀರಿನ ಅಂಶ, ತೆಂಗು ಆಧಾರಿತ ಬೆಳೆ ಪದ್ಧತಿನಲ್ಲಿ 1-2 ಬೆಳೆ ಮಾತ್ರ ಬೆಳೆದಾಗ ನಾವು ಡ್ರಿಪ್ ಇರಿಗೇಷನ್ ಅದು ಹೊಂದಾಣಿಕೆ ಆಗುತ್ತೆ. ಒಂದು ವೇಳೆ ತೆಂಗು ಜೊತೆನಲ್ಲಿ ಬಾಳೆನೂ ಇದೆ, ತರಕಾರಿನೂ ಇದೆ, ಮತ್ತೆ ಪ್ರತಿಯೊಂದು ಒಂದು ನಾಲ್ಕೈದು ಜಾತಿಯ ಬೆಳೆಗಳಿದೆ ಎಂದಾಗ ನಾವು ನೇರವಾಗಿ ಡ್ರಿಪ್ ಇರಿಗೇಷನ್ ಅಲ್ಲಿ ಹೊಂದಾಣಿಕೆ ಆಗುದಿಲ್ಲ. ಹನಿ ನೀರಾವರಿ, ಅಲ್ಲಿ ತುಂತುರು ನೀರಾವರಿ ಮಾತ್ರ ಅಲ್ಲಿ ಕೆಲಸ ಆಗುತ್ತೆ. ಆ ಒಂದು ಬದಲಾವಣೆಯನ್ನು ತರಬೇಕಾಗ್ತದೆ ರೈತ. ಯಾವ ರೀತಿಯ ಮಿಶ್ರ ಬೆಳೆಯನ್ನು ಬೆಳೆದಿದ್ದೀವಿ ಅನ್ನೋ ಆಧಾರದ ಮೇಲೆ ನಾವು ಆ ನೀರಾವರಿ ಪದ್ಧತಿಯನ್ನು ಆಳ್ಕೊಂಡು ತುಂತುರು ನೀರಾವರಿ ಆಗಿದಾಗ ತೆಂಗನ್ನು ಸೇರಿಸಿಕೊಂಡು ನಾವು ಇತರ ಉಪ ಬೆಳೆಗಳಿಗೂ ಕೂಡ ನೀರಾವರಿ ಹೊಂದಾಣಿಕೆ ಮಾಡೋಣ. ಆ ಅಲ್ಲಿ ತಂತ್ರಜ್ಞಾನನ ಸ್ವಲ್ಪ ಬದಲಾವಣೆ ಮಾಡಿಕೊಳ್ಬೇಕು. ಗೊಬ್ಬರಗಳು, ನಾನು ಹೇಳಿದೆ ಸಾವಯವ ಗೊಬ್ಬರ ಆಗಿರಲಿ ಅಥವಾ ರಾಸಾಯನಿಕ ಗೊಬ್ಬರಗಳು, ಪ್ರತ್ಯೇಕ ಬೆಳೆಗೆ ಶಿಫಾರಸು ಮಾಡಲ್ಪಟ್ಟಂತಹ ಪ್ರಮಾಣ ಏನಿದೆ ಅದನ್ನು ಸಪರೇಟ್ ಹಾಕ್ಬಿಡ್ಬೇಕು. ಈಗ ತಾಂತ್ರಿಕತೆ ಬಗ್ಗೆ ಹೇಳಿ. ತಾಂತ್ರಿಕತೆಯ ಮತ್ತೊಂದು ಕೊಯ್ಲು ಮಾಡೋದು ಅಥವಾ ಉಳುಮೆ ಮಾಡೋದು ಆ ಜಾಗನ, ಆ ಭಾಗದಲ್ಲಿ ನಾವು ಈಗ ತೆಂಗಾದರೆ 1.75 meters ಸುತ್ತಳತೆನಲ್ಲಿ ಸ್ವಚ್ಛಂದವಾಗಿ ನಾವು ಇಟ್ಕೊಂಡಾಗ ಯಾವುದೇ ಕಳೆ ಬರದೇ ಇದ್ರೆ ಇಡೀ ತೋಟದಲ್ಲೆಲ್ಲ ಕಳೆ ಇದ್ರು ಕೂಡ ತೆಂಗಿಗೇನು ಆಗೋದಿಲ್ಲ, ಅದನ್ನು ಗಮನಿಸ್ಬೇಕು. ಅದೇ ರೀತಿ ಅಡಿಕೆ ತೋಟದಲ್ಲಿ 1.5 meters ಸುತ್ತಳತೆನಲ್ಲಿ 4-4.5 meters ಸುತ್ತಳತೆನಲ್ಲಿ ಕ್ಲೀನ್ ಆಗಿ ನೀವು ಇಟ್ಕೊಳ್ಳೋದಾದ್ರೆ ಸುತ್ತು ಇಡೀ ತೋಟದಲ್ಲಿ 9-9.5 meters ನಾವು ಅಡಿಕೆಯನ್ನು ಕೊಟ್ಟಿರ್ತೀವಿ. ಉಳಿದ ಜಾಗದಲ್ಲಿ ಹುಲ್ಲು ಬಂದರೂ ಕೂಡ ಏನು ಆಗೋದಿಲ್ಲ ಗೌಡ್ರೆ, ಅದನ್ನ ರೈತ ಗಮನಿಸಬೇಕಾಗ್ತದೆ. ಆ ಭಾಗದಲ್ಲಿ ಆ ಬೇರುಗಳಿಗೆ ನಾವು ಕೊಟ್ಟಂತ ಗೊಬ್ಬರ ಆ ಕಳೆಗೆ ಹೋಗದಿದ್ದಂತೆ ನೋಡ್ಬೇಕಾದ್ರೆ ತೆಂಗಾದ್ರೆ 1.75 meters, ಅಡಿಕೆಗಾದ್ರೆ 1.5 meters ಸುತ್ತಳತೆಯನ್ನು ನೀವು ಕ್ಲೀನ್ ಆಗಿ ಇಟ್ಕೊಂಡಾಗ ನೀವು ಬೇರೆ ಜಾಗದಲ್ಲಿ ಕಳೆ ಬಂದ್ರು ಕೂಡ ಚಿಂತೆ ಇಲ್ಲ. ಆದ್ರೆ ಬಾಳೆ ತರಕಾರಿಗಳು ಬೆಳೆಯುವಾಗ ಕಳೆ ಕೂಡ ಬರೋದಿಲ್ಲ. ತೆಗಿಲಿಕ್ಕಾಗ್ಲಿ ಅಥವಾ ಈಗ ಪೈರು ಕಟಾವು ಮಾಡಕ್ಕಾಗ್ಲಿ ಇದು ನಾವು ಉಪಕರಣ ಉಪಯೋಗಿಸಬೇಕಾಗತ್ತೆ. ಇದ್ರ ಬಗ್ಗೆ ಈಗ ನೇರವಾಗಿ ಈಗ ಬೆಳೆಯುವಂತ ತೆಂಗಿಗೆ ವಿಶೇಷವಾಗಿ ತೆಂಗು ಏರುವಂತಹ ಸಾಧನಗಳಿವೆ. ಪ್ರತಿಯೊಂದಕ್ಕೂ ನಾವು ಕಾರ್ಮಿಕರನ್ನ ನಂಬಕ್ಕಾಗೋದಿಲ್ಲ. ಈಗ ಜನ ಕಡಿಮೆ ಇರ್ತಾರೆ. ಒಂದು ಉದಾಹರಣೆ ಕೊಟ್ಟು ಹೇಳೋದಾದ್ರೆ ನಿಮ್ಗೆ ಪಕ್ಕದ ಕಾಸರಗೋಡು ಮತ್ತೆ ಕೇರಳದ ಜಿಲ್ಲೆಗಳಲ್ಲಿ ತೆಂಗು ಬೆಳೆಯುವಾಗ ಒಂದು ಗ್ರಾಮದಲ್ಲಿ ಒಂದು ಉದಾಹರಣೆ ಇದೆ. ನಮ್ಮ ರೈತರಿಗೆ ಮಾದರಿಯಾಗಲಿ ಅನ್ನೋ ಕಾರಣಕ್ಕಾಗಿ ನಾನು ಒಂದು ಉದಾಹರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಕಾಸರಗೋಡು ಕಣ್ಣೂರು ಪಕ್ಕದ ಇದರಲ್ಲಿ ಒಂದು ಗ್ರಾಮದಲ್ಲಿ ಯುವಕರನ್ನ ಅದರಲ್ಲೂ ಯುವತಿಯರನ್ನ ಸಿದ್ಧಗೊಳಿಸಿ ಅವರು ಕಾಂಟ್ರಾಕ್ಚುಯಲ್ ಇದರಲ್ಲಿ ನಿಮ್ಗೆ ಲೇಬರ್ ಆಗಿ ನಿಮ್ಮಲ್ಲಿ ಬರ್ತಾರೆ. ಇಡೀ ನಿಮ್ಮ ತೋಟವನ್ನು 1,000 ತೆಂಗಿನ ಮರ ಇದೆ ಅಂತ ಹೇಳಿದ್ರೆ ಅವರೇ ಮರನ ಹತ್ತಿ ಆ ಯಂತ್ರಗಳನ್ನ ತೆಗೆದುಕೊಂಡು ಬಂದು ಆಗಿ ಕಾಂಟ್ರಾಕ್ಟ್ ತೆಗೆದುಕೊಳ್ತಾರೆ. ನೀವ್ಯಾವುದು ರೈತ ನೇರವಾಗಿ ಅವ್ರಿಗೆ ಇಂತಿಷ್ಟು ಅಂದ್ರೆ ಫಿಕ್ಸ್ ಮಾಡಿರ್ತಾರೆ ಹಣವನ್ನ. ಆ ರೀತಿಯ ಯಂತ್ರಗಳು ಕೂಡ ಇವತ್ತಿನ ದಿವಸ ಸುಲಭವಾಗಿ ನಮ್ಮ ಯಂತ್ರಧಾರೆ ಏನು ಯೋಜನೆ ಇದೆಯಲ್ಲ ಅದೇ ರೀತಿ ಕೇರಳದ ಒಂದು ಭಾಗದಲ್ಲೂ ಕೂಡ ಸರ್ಕಾರದ ವತಿಯಿಂದ ಆ ಯಂತ್ರಗಳನ್ನು ಕೊಟ್ಟು ಯುವಕರಿಗೆ ತಯಾರು ಮಾಡಿ ನಿಮಗೆ ಕೊಯ್ಲು ಮಾಡ್ತಕ್ಕಂತಹ ಸಾಧನಗಳನ್ನು ಕೊಟ್ಟಿದ್ದಾರೆ. ಖರ್ಚು ಕಡಿಮೆ ಆಗ್ತದೆ. ಅದೇ ರೀತಿ ಮದ್ದು ಬಿಡ್ತಕ್ಕಂತಹ ಸಾಧನಗಳು ಇವತ್ತಿನ ದಿವಸ ನೇರವಾಗಿ ನೆಲದಿಂದಲೇ ಇದ್ದು ನೀವು 20 meters ಎತ್ತರದವರೆಗೂ ಮದ್ದು ಬಿಡ್ತಕ್ಕಂತಹ ಒಂದು ದೊಡ್ಡ ರೀತಿಯ ವಸ್ತುಗಳು ಕಟಾವಿಗೆ ಅನುಕೂಲ ಆಗ್ತದೆ. ಪುತ್ತೂರು ನಮ್ಮ ಡ್ರೋನ್ ಕೂಡ ಬಂದಿದೆ ಮದ್ದು ಬಿಡ್ಲಿಕ್ಕೆ. ಈಗಿನ ಒಂದು ವಿಧಾನದಲ್ಲಿ ಡ್ರೋನ್ ಸರ್ವೆ ಸಾಮಾನ್ಯವಾಗಿ ಬಳಸ್ತಾರೆ. ಅದು ಇನ್ನು ಸ್ವಲ್ಪ ಬದಲಾವಣೆ ಆಗಬೇಕಾಗಿದೆ. ದೊಡ್ಡ ಪ್ರಮಾಣದ ಡ್ರೋನ್ಗಳು ಎಲ್ಲ ರೈತರಿಗೆ ಇನ್ನು ಆಗ್ತಾ ಇಲ್ಲ. ಸಣ್ಣ ಸಣ್ಣ ರೈತರಿಗೆ ಅವ್ರಿಗೆ ತಕ್ಕಾದಂತ ಡ್ರೋನ್ ಗಳೇ ಬೇಕಾಗುತ್ತೆ. ಒಂದು ದಿನಗಳಲ್ಲಿ ಆ ಒಂದು ತಂತ್ರಜ್ಞಾನ ಕೂಡ ಖಂಡಿತ ಹಾಗೆ ಆಗುತ್ತೆ. ಏಕ ಬೆಳೆ ಆಗಿದ್ರೆ ಅಡಿಕೆ ಆಗಿರ್ಲಿ ತೆಂಗಾಗ್ಲಿ ಮದ್ದನ್ನು ಬಿಡ್ಲಿಕ್ಕೆ ಏಕ ಬೆಳೆ ಆಗಿದ್ರೆ ಡ್ರೋನ್ಗಳ ಸಹಾಯದಿಂದ ಮದ್ದನ್ನು ಬಿಡೋದಾಗ್ಲಿ ಅವಕಾಶಗಳಿದೆ. ಆದ್ರೆ ಮಿಶ್ರ ಬೆಳೆಗಳಿದ್ದು 4-5 ಜಾತಿಯ ಬೆಳೆಗಳು ಬೇರೆ ಬೇರೆ ಹಂತದಲ್ಲಿದ್ದಾಗ ಈ ಡ್ರೋನ್ಗಳ ಸಹಾಯದಿಂದ ನಾವು ಮದ್ದನ್ನ ಒಂದೇ ಜಾತಿಯ ಮದ್ದನ್ನ ಎಲ್ಲ ಬೆಳೆಗಳಿಗೆ ಬೆಳಿಲಿಕ್ಕೆ ಆಗೋದಿಲ್ಲ. ಅಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಈಗ ತರಕಾರಿಗಳಲ್ಲಿ ಚಾಮರಾಜನಗರ ಮೈಸೂರು ಇತ್ಯಾದಿಗಳಲ್ಲಿ ಡ್ರೋನ್ ಮುಖೇನ ಎಕರೆ ಗಟ್ಟಲೆ ನಾವು ಈಗ ಮದ್ದು ಔಷಧಿಗಳನ್ನು ಬಿಡ್ತಾ ಇರ್ತಕ್ಕಂಥದ್ದನ್ನ ನಾವು ಗಮನಿಸಿದ್ದೀವಿ. ಅದನ್ನು ಕೂಡ ಪ್ರತ್ಯೇಕವಾಗಿ ಯುವಕರು ಮುಂದೆ ಬಂದು ಅದನ್ನ ಇದು ಮಾಡ್ತಾ ಇದ್ರೆ ಅದೊಂಥರ ಕ್ರಾಂತಿದಾಯಕ ಒಂದು ಕ್ರಾಂತಿಕಾರಕ ಬದಲಾವಣೆ ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತಾರೆ. ಸೊ ಅದು ಬಂದೇ ಬರ್ತದೆ. ಈಗ ಯೂರಿಯಾವನ್ನ ಸ್ಪ್ರೇ ಮಾಡಲಿಕ್ಕೆ ಡ್ರೋನ್ ಅನ್ನ ಬಳಸ್ತಕ್ಕಂಥದ್ದು ಏನು ಸಾಮಾನ್ಯವಾಗಿ ನಮ್ಗೆ ಭಾರಿ ಸಮಯ ಅಭಾವ ಇತ್ತು, ಲೇಬರ್ ಅಭಾವ ಇತ್ತು, ಇವುಗಳೆಲ್ಲ ಬಳಸ್ಕೊಂಡು ನಾವು ನ್ಯಾನೋ ಯೂರಿಯಾದಂತಹ ವಸ್ತುಗಳನ್ನು ಬಳಸಲಿಕ್ಕೆ ಇವತ್ತು ಡ್ರೋಣನ್ನೇ ಸುಲಭವಾಗಿ ಬಳಸ್ಕೊಳ್ಬಹುದು. ಇನ್ನು ಕ್ರಾಂತಿಕಾರಕ ಬದಲಾವಣೆಗಳ ಆಗ್ಲಿಕ್ಕೆ ಅವಕಾಶಗಳಿದೆ, ಯಾವುದೇ ಅನುಮಾನ ಇಲ್ಲ. ಇಂತಹ ಒಂದು ವಿಧಾನಗಳ ಮಿಶ್ರ ಬೆಳೆ ಪದ್ಧತಿ ಸಮಗ್ರತೆಯನ್ನು ಕಾಪಾಡಬೇಕು, ಖರ್ಚನ್ನು ಕಡಿಮೆ ಮಾಡ್ತಕ್ಕಂತಹ ಜೈವಿಕ ತಂತ್ರಜ್ಞಾನಗಳನ್ನು ಬಳಸ್ಕೊಳ್ಬೇಕು. ಉದಾಹರಣೆಗೆ ಎಲ್ಲಾ ರೋಗಕ್ಕೂ ಎಲ್ಲಾ ಕೀಟಗಳಿಗೂ ಕೂಡ ಒಂದೇ ರೀತಿಯ ಔಷಧಿಗಳನ್ನ ಸಿಂಪಡಣೆ ಮಾಡಿದಾಗ ಅವಕ್ಕೆ ಒಗ್ಗಿ ಹೋಗ್ಬಿಟ್ಟು ಇವತ್ತೊಂದು ದಿವಸ ಹತೋಟಿಗೆ ಬರ್ತಾ ಇಲ್ಲ. ಇಂತಹ ಸಂದರ್ಭದಲ್ಲಿ ಬದಲಾವಣೆಯನ್ನು ಬೆಳಿಬೇಕು. ಬೆಳೆ ಆವರ್ತ ಪದ್ಧತಿಯೇ ಆಗಿರ್ಬಹುದು, ಜೈವಿಕ ತಂತ್ರಜ್ಞಾನಗಳಾಗಿರ್ಬಹುದು, ಮತ್ತೆ ಒಂದು ಪರತಂತ್ರ ಜೀವಿಗಳನ್ನು ಬಳಸಿ ಒಂದು ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ಜೀವಾಣುಗಳನ್ನು ಬಳಸಿ ಮಾಡ್ತಕ್ಕಂಥ ತಂತ್ರಜ್ಞಾನ ಇದೆ, ಅವೆಲ್ಲ ಕಡಿಮೆ ಖರ್ಚು. ಒಂದು ಈಗ ಸಾಕಷ್ಟು ಹೊಲಗಳಲ್ಲಿ ಕಳೆಗಳ ಪ್ರಭಾವ ಬಹಳ ಆಗ್ತಾ ಇದೆ. ಕಳೆಗಳು ಹುಟ್ಟದಿದ್ದಂಗೆ ನೀವು ಮುಚ್ಚಿರ ಮಾಡೋದು. ಹೌದು, ಉದಾಹರಣೆ ತೆಂಗಿನ ಬೆಳೆಯಲ್ಲಿ ನಾವು ಆವರಣ ಬೆಳೆ ಅಂತ ಕರಿತೇವೆ, ಅದರಲ್ಲಿ ಮ್ಯೂಕ್ಯುನಾ ಅಂತಕ್ಕಂಥದ್ದು ಇದೆ, ನಾಚಿಕೆ ಮುಳ್ಳಿನ ಗಿಡ ಬರ್ತಾ ಇತ್ತು ಅದರಲ್ಲಿ, ಟಚ್ ಮಿನಾಟ್ ಅಂತ, ಅದು ಮೊದಲು ನಾಚಿಕೆ ಮುಳ್ಳಿನ ಗಿಡ ಅಂತ, ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿ ಪರ್ಫ್ಯೂರಿಯಾ ಅಂತಕ್ಕಂಥ ಇದನ್ನು ಮಾಡಿ ಎಲೆ ಜಾಸ್ತಿ ಬಿಡ್ತಕ್ಕಂಥದ್ದು, ಅದೇ ಗೊಬ್ಬರ ಆಗಿ ಬಳಸ್ಕೊಳ್ತಕ್ಕಂಥದ್ದು, ಅವಾಗ ಕಳೆಯನ್ನು ನಿಯಂತ್ರಣ ಮಾಡಬಹುದು. ಈಗಿನ ಮಾವಿನ ತೋಟದಲ್ಲಿ ಚಿಕ್ಕಬಳ್ಳಾಪುರ ಆಗಿರ್ಲಿ, ಕೋಲಾರ ಆಗ್ಲಿ, ರಾಮನಗರದಾಗ್ಲಿ, ಈ ಮ್ಯೂಕಿನ IIHR ನಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ 4 ಜಾತಿಯ ಮ್ಯೂಕಿನ ಅಂತ ಇದೆ. ಬೀಜಗಳನ್ನ ಹಾಕಿದಾಗ 1 ಎಕರೆಗೆ 4-6 kg ಬೀಜವನ್ನಾಗಲಿ ಇಡೀ ತೋಟ ಆವರಿಸಿ ಒಂದು ಹೂವಿನ ಹಂತ ಬಂದ ಕತ್ತರಿಸಿ ಅದಕ್ಕೆ ಗೊಬ್ಬರ ಆಗಿ ಬಳಸ್ಕೋಬಹುದು ನಾವು. ಆಗ ಹೊರಗಡೆಯಿಂದ ತರುವಂತ ಕಾಂಪೋಸ್ಟ್ ಗೊಬ್ಬರನ ನಾವು ಖಂಡಿತ ನಿಲ್ಲಿಸಬಹುದು. ಸೊ ಕಡಿಮೆ ಖರ್ಚು ಮಾಡಬಹುದು, ಕಳೆಗಳನ್ನ ನಿಯಂತ್ರಣ ಮಾಡಬಹುದು, ಗೊಬ್ಬರ ಆಗಿ ಅದೇ ಜಾಗದಲ್ಲಿ ನಾವು ಬಳಸ್ಕೊಳ್ಳಿಕ್ಕೆ, ಸಾವಯವ ಗೊಬ್ಬರ ಆಗಿ ಬಳಸಲಿಕ್ಕೆ ಈಗ ಮ್ಯೂಕಿನಾವನ್ನ ನಾವು ಬಳಸ್ಕೊಳ್ಳಿಕ್ಕೆ ಅವಕಾಶ ಇದೆ. ಆ ರೀತಿ ನೀರಾವರಿ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ತರಬೇಕಾಗ್ತದೆ. ನೀರನ್ನು ಹಂಚಿಕೊಡ್ತಕ್ಕಂಥದ್ದು ಎಷ್ಟು ಬೇಕು, 1 ಗಂಟೆಗೆ ಎಷ್ಟು ಡ್ರಿಪ್ಪರ್ ಮುಖಾಂತರ ಕೊಟ್ಟಾಗ ಈ ಬೆಳೆಗೆ ಸಾಕಾಗ್ತದೆ, ಆ ಬೆಳೆಯನ್ನು ಅನುಸರಿಸಿ ಅದರ ರೂಟ್ ಝೋನ್ಗೆ ಬೇರೆ ಭಾಗಕ್ಕೆ ನೀರನ್ನು ಒದಗಿಸ್ತಕ್ಕಂಥದ್ದನ್ನು ಕೊಟ್ಟಾಗ ಭಾರಿ ಲಾಭದಾಯಕ ಆಗಿದೆ. ಈಗೀಗ ಏನು ಮಲ್ಚಿಂಗ್ ಪೇಪರ್ ತರಕಾರಿಗಳಾಗಿರಲಿ ಅಥವಾ ಕೆಲವು ಬೆಳೆಗಳಿಗೆ ಕಳೆ ನಿಯಂತ್ರಣಕ್ಕಾಗಿ ನೀವು ಇವತ್ತು ಲೇಬರ್ ಸಿಗೋದಿಲ್ಲ ಅಂತ ಹೇಳಿದ್ರಿ, ಆ ಮಲ್ಚಿಂಗ್ ಶೀಟನ್ನು ಬಳಸೋದ್ರಿಂದಾಗಿ ನಾವು ಖಂಡಿತ 1.5-3 ವರ್ಷದವರೆಗೂ ಮಲ್ಚಿಂಗ್ ಶೀಟ್ ಅನ್ನು ಬಳಸೋದ್ರಿಂದ ಬೆಳೆಗಳನ್ನು ಬೆಳೆಯೋದ್ರಿಂದ ತರಕಾರಿನಲ್ಲಿ ಇದು ಒಂದು ಕ್ರಾಂತಿ ಅಂತ ಹೇಳಬಹುದು. 4-5 ಬಾರಿ ಕಳೆ ಕೀಳೋದ್ರ ಬದಲು ಮಲ್ಚಿಂಗ್ ಶೀಟ್ ಅನ್ನು ನೀವು ಬಳಸಿ ಅಲ್ಲೇ ಡ್ರಿಪ್ಪರ್ ಅನ್ನು ಅಳವಡಿಸಿ ನೀವು ಮಾಡಿದಾಗ ಕಳೆಯ ನಿಯಂತ್ರಣ ಆ ತೋಟಿಗೆ ಬರ್ತದೆ, ಮದ್ದು ಕೂಡ ಕಡಿಮೆ ಬೇಕಾಗ್ತದೆ. ಆ ಬದಲಾವಣೆಯಿಂದ 1-3 ಬೆಳೆ ಯಾರು ತಗೊಳ್ತಾ ಇದ್ದಾರೆ ರೈತ, ಒಂದು ಮಲ್ಚಿಂಗ್ ಶೀಟ್ ಅನ್ನು ಇದು ಮಾಡಿದಾಗ ಬೆಂಡೆ ಅಂತ. ಇಲ್ಲೊಂದು ಗಮನದಲ್ಲಿ ಇಟ್ಕೊಳ್ಬೇಕಾದಂತ ಅಂಶ ಏನಪ್ಪಾ ಅಂತ ಹೇಳಿದ್ರೆ, ಬೆಳೆದಿದ್ದೇ ಬೆಳೆಯನ್ನ 3-4 ಬಾರಿ ಒಂದೇ ಜಾಗದಲ್ಲಿ ಬೆಳಿಬಾರದು ಅಷ್ಟೇ. ಅಲ್ಲಿ ಬೆಳೆಯ ಆವರ್ತನೀಯ ಪದ್ಧತಿಯನ್ನ ನಾವು ಅನುಸರಿಸಬೇಕಾಗ್ತದೆ. ಬೆಂಡೆ ಜಾತಿಗೆ ಬೆಳೆದಿರ್ತಕ್ಕಂಥ ಅಥವಾ ಬದನೆ ಜಾತಿಯ ಒಂದು ಅದೇ ಬೆಳೆಯನ್ನ ಅದೇ ಜಾಗದಲ್ಲಿ ಬೆಳಿಬಾರ್ದು, ಬದಲಾವಣೆ ಮಾಡ್ಬೇಕು ಜಾಗನ. ಸೊ ಆ ರೀತಿ ಮಲ್ಚಿಂಗ್ ಶೀಟ್ ಇತ್ತೀಚಿನ ಇದು ಜೈವಿಕ ತಂತ್ರಜ್ಞಾನಗಳನ್ನ ನಾವು ಬಳಸ್ಕೊಳ್ಬೇಕಾಗ್ತದೆ. AMC ಅಂತಕ್ಕಂಥದ್ದು ಒಂದು ಅರ್ಕ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ, ಅರ್ಕ ಜೀವಾಣು ಗೊಬ್ಬರಗಳ ಸಮ್ಮಿಶ್ರಣ ಅಂತ, ಜೀವಾಣುಗಳ ಸಮ್ಮಿಶ್ರಣ, ಅಜೋಟೋಬ್ಯಾಕ್ಟರ್, ಫಾಸ್ಫೋಬ್ಯಾಕ್ಟೀರಿಯಾ ಇವುಗಳೆಲ್ಲ ಕ್ರೋಡೀಕರಿಸಿ ಒಟ್ಟಾರೆ AMC ಅಂತ ಕಂಡಿದೆ. IIHR ಒಳ್ಳೆ ದೊಡ್ಡ ತಂತ್ರಜ್ಞಾನ, 14-16 ವರ್ಷದ ಹಿಂದೆ ಕಂಡಿಡಿದು. ಇವತ್ತು ಯಾರು ಬೇಕಾದರೂ ಕೃಷಿ ವಿಜ್ಞಾನ ಕೇಂದ್ರಗಳು ಪ್ರಚರಿಸ್ತಾ ಇದೆ, ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಮುಖಾಂತರ. ಅದು ಪೌಡರ್ ರೂಪದಲ್ಲೂ ಸಿಗುತ್ತೆ, ಲಿಕ್ವಿಡ್ ರೂಪದಲ್ಲೂ ಸಿಗುತ್ತೆ, ದ್ರವ ರೂಪದಲ್ಲಿ ಸ್ಪ್ರೇ ಮಾಡಬಹುದು, ಭೂಮಿಗೆ ಬಿಡಬಹುದು, ಡ್ರಿಪ್ ಇರಿಗೇಷನ್ ಅಲ್ಲಿ ಬಿಡಬಹುದು, ಅಥವಾ ಒಂದು ಬಕೆಟ್ಗಳಲ್ಲಿ ಅಥವಾ ಏನಾದರೂ ಸ್ಪ್ರೇಯರ್ಗಳಲ್ಲಿ ಸೇರಿಸಿಕೊಂಡು ಅದನ್ನ ಸುರಿಬಹುದು ಬೇಕಾದ್ರೆ. ಇದು ಜೀವಾಣುಗಳಿಂದ ಬೆಳೆಯನ್ನ ಸಮೃದ್ಧಿಯಾಗಿ ಬೆಳ್ಕೊಳ್ಳಿಕ್ಕೆ, ಬೇರುಗಳು ಚೆನ್ನಾಗಿ ಇವಳಿಗೆ AMCಯ ಒಂದು ಬದಲಾವಣೆ. ಜೊತೆಗೆ ಸಸ್ಯಜನ್ಯ ವಸ್ತುವಾಗಿ ಕೀಟನಾಶಕಗಳನ್ನೇ ಬಳಸೋದ್ರ ಬದಲು ಖರ್ಚು ಕಡಿಮೆ ಮಾಡುವಾಗ ನೀಮ್ ಸೋಪ್, ಮೊದಲು ಬೇವಿನ ಎಣ್ಣೆಯನ್ನ ಸಿಂಪರಣೆ ಮಾಡ್ತಾ ಇದ್ವಿ, ಮಾರುಕಟ್ಟೆಯಲ್ಲಿ ಬೇವಿನ ಎಣ್ಣೆ ಈಗಲೂ ಕೂಡ ಸಿಗ್ತದೆ. ಅರೆ IIHR ಅಂತ ಸಂಸ್ಥೆಯಲ್ಲಿ ನೀಮ್ ಸೋಪ್ ಅಂತ ಬೇವಿನ ಸೋಪ್ ಅನ್ನ ಕಂಡಿಡಿದೆ. ಅದು ಸೋಪ್ ಅಂದ್ರೆ ಬಿಲ್ಲೆ ಸೋಪ್ ಅಲ್ಲ, ಅಥವಾ ಲಿಕ್ವಿಡ್ ಅಲ್ಲ, ಅದು ಗ್ರೀಸ್ ರೀತಿಯಲ್ಲಿ ಇರ್ತದೆ. 5-10 ಗ್ರಾಂ 1 ಲೀಟರ್ ನೀರಿಗೆ ಹಾಕೊಂಡು ಸ್ಪ್ರೇ ಮಾಡಿದಾಗ ಅದು ಕೀಟಗಳ ಬರದಿದ್ದಂತೆ ಅದು ಎಚ್ಚರಿಕೆಯನ್ನು ವಹಿಸುತ್ತೆ. ಯಾವ ಹಂತದಲ್ಲಿ ಸ್ಪ್ರೇ ಮಾಡ್ತೀರಿ, 3-4 ಇವತ್ತು ನೋಡಿ ಯಾವುದೋ ಒಂದು ತರಕಾರಿಗೋ ಅಥವಾ ಒಂದು ಗ್ರೇಪ್ಸ್ ಆಗಲಿ ಅದು ಯಾವುದು ಕನಿಷ್ಠ ಎಷ್ಟು ಬಾರಿ ಸ್ಪ್ರೇ ಮಾಡ್ತಾರೆ ಅನ್ನೋದನ್ನ ನೀವೇ ಗಣನೆಗೆ ತೆಗೆದುಕೊಳ್ಬಹುದು. ಎಲೆಕೋಸ್ ಆಗಲಿ, ಹೂಕೋಸ್ ಆಗಲಿ, ಕಾಲಿಫ್ಲವರ್ ನೋಡಿ 13-14 ಬಾರಿ ಕನಿಷ್ಠ ಬಾರಿ ಸ್ಪ್ರೇ. ನಮ್ಗೆ ನೋಡಕ್ ಹೋದ್ರೆ ಅದು ವಿಷನೇ ಆಗಿರುತ್ತೆ. ಆದರೆ ಆ ಸಮಸ್ಯೆ ಬೇರೊಬ್ಬರು ಗೊತ್ತಾಗಿರೋದಿಲ್ಲ. ಅದನ್ನ ತಡೆಗಟ್ಟಲಿಕ್ಕೆ ವಿಶೇಷವಾಗಿ ಜೈವಿಕ ತಂತ್ರಜ್ಞಾನಗಳು IIHR ನಿಂದ ಕಂಡಿಡಿದೆ. ಬಿಲ್ಲೆ ಇದು ನೀಮ್ ಆಧಾರಿತ ಬೇವಿನ ಬಿಲ್ಲೆಗಳನ್ನ ಕಂಡಿಡಿದಿದ್ದೇವೆ. ಯಾವ ಹಂತದಲ್ಲಿ ಎಷ್ಟನ್ನ ನಾವು ಹಾಕಿದಾಗ ಖರ್ಚನ್ನ ಕಡಿಮೆ ಮಾಡಿ ಹುಳಗಳನ್ನ ನಾವು ಹೋಗಲಾಡಿಸಬಹುದು. ಅದೇ ರೀತಿ ರೋಗನಾಶಕಗಳು ಇವೆ, ಫೆಸಿಲೋಮೈಸಿಸ್ ಅಂತಕ್ಕಂಥದ್ದು ಇದೆ, ದುಂಡಾಣು ರೋಗಗಳಿಗೆ ವಿಶೇಷವಾಗಿ ನೆಮಿಟಿಸೈಡ್ಗಳನ್ನ ವಿಶೇಷ ಜೈವಿಕ ತೆಗೆದುಕೊಂಡು, ಮತ್ತೆ ಅಂಟು ಬಲೆಗಳು ಅಥವಾ ಫೆರಮೋನ್ ಟ್ರಾಪ್ಸ್ ಹುಳಗಳನ್ನ ಆಕರ್ಷಿಸಿ ಕೊಲ್ಲತಕ್ಕ ಕೆಮಿಕಲ್ಸ್ ಅಗತ್ಯ ಇರೋದಿಲ್ಲ. ಸೊ ಫ್ರೂಟ್ ಫ್ಲೈ ಟ್ರಾಪ್ ಗಳನ್ನ ಬಳಸ್ತಕ್ಕಂಥದ್ದು, ಸಾವಯವ ಗೊಬ್ಬರಗಳನ್ನೇ ಅವರ ಸಮೃದ್ಧಿಯಾಗಿ ಬಳಸಿ, ಜೀವಾಣುಗಳನ್ನ ಸಮೃದ್ಧಿಯಾಗಿ ಬಳಸಿ ಸಾವಯವ ಗೊಬ್ಬರಗಳನ್ನ ಎನ್ರಿಚ್ ಮಾಡಿ ಆ ಕಾಂಪೋಸ್ಟ್ ಅನ್ನು ಬಳಸೋದ್ರಿಂದ ಬೆಳೆಗಳನ್ನ ನಾವು ಇದು ಮಾಡೋದು. ಇಂತಹ ಕೊಯ್ಲೋತ್ತರ ತಂತ್ರಜ್ಞಾನ ಈಗ ಮಾವಿನ ಕೀಳೋದಿಕ್ಕೆ ವಿಶೇಷವಾದಂತ ಯಂತ್ರಗಳನ್ನ ಕಂಡಿಡಿದು, ಮಾವಿನ 5 kg ರೈತನ ಕೆಳಭಾಗದಿಂದಲೇ ಕಿತ್ತು ಅವುಗಳನ್ನ ಶೇಖರಣೆ ಮಾಡಿ ಗ್ರೇಡ್ ಮಾಡುವಂತ ಒಂದು ಪದ್ಧತಿಗಳು, ಮಾಗಿಸುವಿಕೆಯಲ್ಲೂ ಕೂಡ ಪದ್ಧತಿ. ಈ ರೀತಿ ಸರಳ ತಂತ್ರಜ್ಞಾನಗಳನ್ನ ರೈತ ಬಳಸ್ಕೊಳ್ಳೋದಾದ್ರೆ ಖಂಡಿತ

ಹಾಕಲ ಚುಚ್ಚಲ ಕೆಚ್ಚಲ ತುಂಬ ಬಿಸಿ ನೊರೆಯ ಹಾಲು ಕುಣಿ ಕುಣಿದು ಕೆಕೆಯ ಹಾಕು